ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಇದುವರೆಗೆ ಮೂಡಿ ಬಂತು. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ 102.2 ಮೆಗಾಹರ್ಟ್ಜ್ನಲ್ಲಿ. ಈಗ ವೇಳೆ 5:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಬಯಲು ಸೀಮೆಯಲ್ಲಿ ಮೆಣಸಿನ ಬೆಳೆಯ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ತಿಮ್ಮನಹಳ್ಳಿಯ ಪ್ರಗತಿಪರ ಕೃಷಿಕ ಟಿಎಂ ಸಂಗಮೇಶ್ವರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಅಲ್ಲದೆ ಬೆಳೆಗಳ ಉತ್ಪಾದನೆಯಲ್ಲಿ ನ್ಯೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಾಯೋಜಕರು ನ್ಯೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ನಿರಂತರವಾಗಿ ಫ್ಲೋರೈಡ್ ಅಂಶ ಹೆಚ್ಚಾಗಿರುವ ನೀರು ಮತ್ತು ಆಹಾರ ಸೇವನೆಯಿಂದ ಮೂಳೆಗಳ ಫ್ಲೋರೋಸಿಸ್ ಬರುತ್ತದೆ. ಎಲುಬುಗಳ ಬಾಗುವಿಕೆ, ಸ್ನಾಯುಗಳ ಸೆಳೆತ, ನರಗಳ ತೊಂದರೆ ಉಂಟಾಗುತ್ತದೆ. ಫ್ಲೋರೈಡ್ ಅಂಶ ಹೆಚ್ಚಾಗಿರುವ ಕಪ್ಪು ಟೀ, ಕಪ್ಪು ಕಲ್ಲುಪ್ಪು, ಅಡಿಕೆ, ತಂಬಾಕುಗಳನ್ನು ಬಳಸದಿರಿ. ಫ್ಲೋರೈಡ್ ಅಂಶ 1 PPM ಗಿಂತ ಕಡಿಮೆ ಇರುವ ಶುದ್ಧ ನೀರನ್ನೇ ಕುಡಿಯಿರಿ. ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಪರಂಗಿ ಹಣ್ಣು, ಗೆಣಸುಗಳಂತಹ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಿರಿ. ಫ್ಲೋರೋಸಿಸ್ ಬರದಂತೆ ತಡೆಗಟ್ಟಿರಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800042586666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಈಗ ಕೇಳೋಣ, ಬಯಲು ಸೀಮೆಯಲ್ಲಿ ಮೆಣಸಿನ ಬೆಳೆಯ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ತಿಮ್ಮನಹಳ್ಳಿಯ ಪ್ರಗತಿಪರ ಕೃಷಿಕ ಟಿಎಂ ಸಂಗಮೇಶ್ವರ ಅವರೊಂದಿಗೆ ಸಂದರ್ಶನವನ್ನು. ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅರಸೀಕೆರೆ ತಾಲೂಕು ತಿಮ್ಮನಹಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಟಿಎಂ ಸಂಗಮೇಶ್ವರ ಅವರು ನಮ್ಮೊಂದಿಗೆ ಇದ್ದಾರೆ. ಅರಸೀಕೆರೆ ತಾಲೂಕನ್ನು ನಮ್ಮ ಭಾಗದಲ್ಲಿ ಒಂದಷ್ಟು ಒಣ ಪ್ರದೇಶ, ಅತ್ಯಂತ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶ ಅಂಥೇಳಿ ನಾವು ಕರಿತೇವೆ. ಇಂತಹ ಪ್ರದೇಶದಲ್ಲೂ ಕೂಡ ಅವರು ಮೆಣಸಿನ ಬೆಳೆಯನ್ನು ಮಾಡಿ ಅದರಲ್ಲಿ ಸಾಕಷ್ಟು ಯಶಸ್ಸನ್ನು ಕಂಡಂಥವರು. ಈ ಭಾಗದಲ್ಲಿ ಮೆಣಸಿನ ಬೆಳೆಯ ಅನುಭವಗಳು ಹೇಗಿರುತ್ತೆ, ಹೇಗೆಲ್ಲ ಅವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸಂಗಮೇಶ್ ಅವರಿಗೆ. ನಮಸ್ಕಾರ ಮಧುಸೂದನ್ ಸರ್. ಸಂಗಮೇಶ್ವರ ಅವರೇ, ತಾವು 8 ವರ್ಷ ಆಯಿತು ಕೃಷಿ ಪ್ರಾರಂಭ ಮಾಡಿ? ಸರ್, ನಾನು ಮುಂಚೆ ಓದ್ಕೊಂಡಿದ್ದೆ, ನಂತರ ಊರಿಗೆ ಬಂದು ಈ ಒಂದು 30 ವರ್ಷ ಆಯಿತು. 30 ವರ್ಷದಿಂದನೂ ಕೃಷಿನಲ್ಲೇ ತೊಡ್ಕೊಂಡಿದ್ದೀವಿ. ಮುಂಚೆ ಎಲ್ಲ ನಮ್ಮದು ತೆಂಗು ಮೇಜರ್ ಕ್ರಾಪ್ ನಮ್ಮಲ್ಲಿ, ರಾಗಿ, ಜೋಳ, ಹುರುಳಿ ಅದೆಲ್ಲ ಬೇರೆ ಬೆಳೆ ಕ್ರಾಪ್ಗಳು ಬೆಳೀತಾ ಇದ್ವಿ. ನಂತರದ ದಿನಗಳಲ್ಲಿ ಸ್ವಲ್ಪ ಹಾರ್ಟಿಕಲ್ಚರ್ ಕ್ರಾಪ್ಗಳು ಮಾಡಬೇಕು, ಸ್ವಲ್ಪ ಹಣಕಾಸಿನ ಬೆಳೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೊಸದಾಗಿ ಒಂದು 6 ಎಕರೆ ಅಡಿಕೆ ತೋಟ ಮಾಡಿದೆ. ಅಡಿಕೆ ತೋಟ ಮಾಡಿಬಿಟ್ಟು ಅಡಿಕೆ ತೋಟದಲ್ಲಿ ಒಂದು 5-6 ವರ್ಷ ಆದಮೇಲೆ ಅದು ಈಲ್ಡಿಂಗ್ ಸ್ಟಾರ್ಟ್ ಆಯಿತು. ಮತ್ತು ಸೆಕೆಂಡ್ ಈಲ್ಡಿಂಗ್ ಏನಾದರೂ ಬೇಕಲ್ಲ, ಅಡಿಕೆನಲ್ಲಿ ಪರ್ಯಾಯವಾಗಿ ಏನು ಮಾಡ್ಬೋದು, ಏನೋ ನೆಕ್ಸ್ಟ್ ಅಡಿಕೆ ಏನಾದರೂ ಬ್ಯಾನ್ಗೇನಾದರೆ, ಗುಟ್ಕಾ ಬ್ಯಾನ್ ಆದರೆ, ಆ ಥರದ್ದೆಲ್ಲ ನಮಗೆ ಸ್ವಲ್ಪ ಹೆದರಿಕೆ ಇತ್ತು. ಆಮೇಲೆ ನಮ್ಮ ಸ್ನೇಹಿತರುಗಳೇ ವಿಚಾರಿಸಿದಾಗ ಸ್ವಲ್ಪ ಪೆಪ್ಪರ್ ಮಾಡ್ಬೋದು, ಸ್ವಲ್ಪ ಮಲೆನಾಡಲ್ಲಿ ಕೆಲವರೆಲ್ಲ ಪೆಪ್ಪರ್ ಇತ್ತಲ್ಲ ಅದನ್ನು ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ತರಿಸಿ ಮಾಡಿಸಿದೆ. ಈಗ ಒಂದು 15-16 ವರ್ಷದಲ್ಲಿ ಪೆಪ್ಪರ್ ಪ್ಲಾಂಟ್ ಮಾಡಿದ್ವಿ. ಅದು ನಾನು ಈಗ ಒಂದು 10 ವರ್ಷದಿಂದ ಈಲ್ಡಿಂಗ್ ಸಿಗ್ತಾ ಇದೆ. ಅದರಲ್ಲಿ ಫಸ್ಟು ನಾನು ಅಷ್ಟೊಂದು ಇಂಟ್ರೆಸ್ಟ್ ತಗೊಂತಿರ್ಲಿಲ್ಲ ಅದಕ್ಕೆ ಪೇಪರ್ಗೆ. ಉದ್ದೇಶ ಏನಂದ್ರೆ ಅದು ನಮಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ, ಅದ್ರ ಬಗ್ಗೆ ಗಮನ ಕೊಡ್ತಿರ್ಲಿಲ್ಲ. ಏನೋ ಹಾಕಿದ್ವಿ ಬಂತು, ಅಲ್ಲ ಅದು ಸ್ವಲ್ಪ ಕೆಳಗೆ ಜಾರುತ್ತೆ, ಅದನ್ನು ವರ್ಷ ಕಟ್ಟಿಸ್ಬೇಕು ದಾರದಲ್ಲಿ. ಸ್ವಲ್ಪ ಸ್ಕಿಲ್ಡ್ ಲೇಬರ್ಸ್ಗಳು, ಕೆಲಸಗಾರರುಗಳು ಬೇಕಾಗುತ್ತೆ ಅದಕ್ಕೆ. ಆ ಉದ್ದೇಶದಲ್ಲಿ ಸ್ವಲ್ಪ ಅಷ್ಟೊಂದು ಇಂಟ್ರೆಸ್ಟ್ ತಗೊಂಡಿರಲಿಲ್ಲ. ಈಗ ಒಂದು 5-6 ಇಯರ್ಸಿಂದ ಸ್ವಲ್ಪ ಭಾಳ ಇಂಟ್ರೆಸ್ಟ್ ತಗೊಂಡು ಕೊಟ್ಟಿಗೆ ಗೊಬ್ಬರ ಅದನ್ನೆಲ್ಲ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಮಾಡಲಿಕ್ಕೆ ಶುರು ಮಾಡಿದೆ. ತೊಂದರೆ ಇಲ್ಲ, ಮಾಡಬಹುದು. ನಮ್ಮಲ್ಲಿ ಬಂದಿದೆ, ನನಗೆ ಒಂದು 3,000 ಪ್ಲಾಂಟ್ ಮಾಡಿದ್ದೆ ಅದಕ್ಕೆ. ಅದರಲ್ಲಿ ಕೆಲವು ಗಿಡ ಎಲ್ಲ ಹೋಗಿ ಒಂದು 1,500-1,600 ಗಿಡ ಉಳ್ಕೊಂಡಿದೆ. ಏನು ಓದಿದ್ರಿ ತಾವು? ನಾನು ಬಿ ಕಾಮ್ ಅರ್ಧದಲ್ಲೇ ಬಿಟ್ಟು ಬಂದೆ ಸರ್. 2 ವರ್ಷ ಓದ್ದೆ, ಅಗ್ರಿಕಲ್ಚರ್ ಕಡೆ ಇದಿರೋದ್ರಿಂದ ಬಿಟ್ಬಿಟ್ಟು ಈ ಕಡೆ ಸ್ವಲ್ಪ ತೊಡಗಿಸ್ಕೊಂಡೆ. ಎಷ್ಟು ಎಕರೆ ಜಮೀನಿದೆ ನಮ್ದು? ಮುಂಚೆ ಇತ್ತು ಟೋಟಲ್ 1,60 ಎಕರೆ ಇತ್ತು. ಅಣ್ಣ ತಮ್ಮಗಳು 4 ಜನ ನಾವು. ಅದೆಲ್ಲ ಡಿವೈಡ್ ಆಗಿ ನನಗೆ 1 ಎಕರೆ ಅಡಿಕೆ ಸಿಕ್ತು. ಅದರಲ್ಲಿ 6 ಎಕರೆ ಒಂದು ಪ್ಲಾಟ್ ಅಲ್ಲಿ ಕಾಳುಮೆಣಸನ್ನು ಮಾಡಿದ್ದೀನಿ. ಈ ಕಾಳುಮೆಣಸು ಮಾಡಬಹುದು ಅಂತ ಹೇಳಿ ನಿಮಗೆ ಹೆಂಗೆ ಗೊತ್ತಾಯ್ತು? ನನಗೆ ನಮ್ಮ ಕೆಲಸಕಾರ ಒಬ್ಬ ಬರ್ತಾ ಇದ್ದ, ಚಂದ್ರಣ್ಣ ಅಂತ ಹೇಳ್ಬಿಟ್ಟು, ಅವರು ಮಲೆನಾಡಿಗೆಲ್ಲ ಕೆಲ್ಸಕ್ಕೆ ಹೋಗೋರು. ಆಮೇಲೆ ನಮ್ಮ ಸ್ನೇಹಿತರ ತೋಟಗಳಲ್ಲಿ ನೋಡಿದ್ದೆ, ನಾನು ಸ್ನೇಹಿತರ ತೋಟಗಳಲ್ಲಿ ನೋಡಿದ್ದು. ಆಮೇಲೆ ಅವರು ಹೇಳಿದ್ದು ಎಲ್ಲ ನೋಡ್ಕೊಂಡು ಸ್ವಲ್ಪ ಭಾಳ ಯೋಚನೆ ಮಾಡಿ ಆಮೇಲೆ ಹೋಗಿ ನೋಡಿದೆ ಅಲ್ಲೆಲ್ಲ ತೋಟಗಳಲ್ಲಿ ನೋಡಿ, ಆಯಿತು ಮಾಡ್ಬೋದು ಅನ್ನೋದೊಂದು ಸ್ವಲ್ಪ ನನ್ನ ತಲೆಗೆ ಬಂತು. ಆಮೇಲೆ 3,000 ಗಿಡಕ್ಕೂ ಪ್ಲಾಂಟ್ ಮಾಡಿಸ್ದೆ. ಒಂದು 4-5 ವರ್ಷ ಮೇಂಟೈನ್ ಮಾಡಿದ್ವಿ. ಆಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಆಗಲಿಲ್ಲ, ಅದಾಗಿ ಅದು ಬೆಳ್ಕೊಂತ ಇತ್ತು. ಆಮೇಲೆ ಅದು ಕಟ್ಟೋದು ಅದನ್ನೆಲ್ಲ ಆಮೇಲೆ ಸ್ವಲ್ಪ ಈಗ ಒಂದು 5-6 ವರ್ಷದಿಂದ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟು ಮಾಡಿಸಿದೆ. ಈಗ ನನಗೆ ಒಂದು 25-30-35 ಕ್ವಿಂಟಲ್ವರೆಗೂ ಈಲ್ಡಿಂಗ್ ತೊಗೊಂತಾ ಇದ್ದೀನಿ ವರ್ಷ ವರ್ಷ. ಯಾವ ತಳಿ ಹಾಕೊಂಡಿದ್ರಿ? ಹಾಕಿ ಎಷ್ಟು ವರ್ಷ ಆಯಿತು? ಪಣಿಯೂರು 1 or 2 ಅಂತ ಇದೆ, 2 ಇದೆ ಮಿಕ್ಸ್ ಇದೆ ಅಂತೇಳಿ ನನ್ನ ಒಂದು ಅನುಭವ. ಪಣಿಯೂರು 2 ಇದೆ ಹೆಚ್ಚಿಗೆ ಅದರಲ್ಲಿ. ಅಂದ್ರೆ ನಿಮಗೆ ಇಂಥದ್ದೇ ಅಂತ ಹೇಳಿ ಅಷ್ಟು ಗೊತ್ತಿರಲಿಲ್ಲ? ಹಾಕ್ತಾ ಇಲ್ಲ, ನನಗೆ ಖಂಡಿತ ಗೊತ್ತಿರಲಿಲ್ಲ. ಅದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇವತ್ತು ಐಡಿಯಾ ಇಲ್ಲ. ಒಂದು ಜನರಲ್ ಆಗಿ ಸಾವಯವ ಇದರಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಕೆಮಿಕಲ್ ಹೆಚ್ಚಿಗೆ ಸ್ಪ್ರೇ ಮಾಡಲ್ಲ, ಗೊಬ್ಬರನು ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತೀನಿ. ಆಮೇಲೆ ವರ್ಷಕ್ಕೊಂದ್ಸಲ 94 ಅಂತೇಳಿ ಒಂದು 300-400 ಗ್ರಾಮ್ ಮೇ ಜೂನ್ ತಿಂಗಳಲ್ಲಿ ಕೊಡ್ತೀವಿ. ಅಷ್ಟು ಬಿಟ್ಟರೆ ಬೇರೆದೇನಿಲ್ಲ. ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತೀವಿ. ಜನದ ಕೈಲೇ ಕೆಲಸ ಜಾಸ್ತಿ ಹಿಡಿಯುತ್ತೆ ನಮ್ಮದು, ಕಳೆ ತೆಗೆಯೋದು ಅದು ಇದು ಸ್ವಲ್ಪ ಕೆಲಸ ಜಾಸ್ತಿ ಹಿಡಿಯುತ್ತೆ. ಕೊಟ್ಟಿಗೆ ಗೊಬ್ಬರ ಯಾವ ಸಂದರ್ಭದಲ್ಲಿ ಕೊಡ್ತಾರೆ ಮತ್ತು ಎಷ್ಟೆಷ್ಟು ಕೊಡ್ತೀರಾ? ಕೊಟ್ಟಿಗೆ ಗೊಬ್ಬರ ಯಾವ ಟೈಮ್ ಅಂತೇನಿಲ್ಲ, ಮೇ ಜೂನ್ ಜೂನ್ ಜುಲೈ ತಿಂಗಳಲ್ಲಿ ಸೋನೆ ಮಳೆ ಶುರುವಾಗುತ್ತಲ್ಲ ಆ ಟೈಮಲ್ಲಿ ಹೊಡೆಸ್ಕೊಂಬಿಟ್ಟು ಒಂದು ಗಿಡಕ್ಕೆ ಒಂದು ಪುಟ್ಟಿ, ಒಂದು 15-20 ಕೆಜಿ ಬರುತ್ತೆ ಒಂದು ಪುಟ್ಟಿ. ಒಂದೊಂದು ಪುಟ್ಟಿ ಸುತ್ತ ಹಾಕ್ಸ್ಬಿಡೋದು ಅಷ್ಟೇ ಒಂದೊಂದು ಮರಕ್ಕೆ. ಪ್ರತಿ ವರ್ಷನೂ ಕೊಡ್ತೀರಾ? ಹೇಗೆ ಪ್ರತಿ ವರ್ಷ ಕೊಡೋಕ್ಕೆ ಆಗಲ್ಲ ಕೆಲವು ಟೈಮು. ಅಂತ ಟೈಮಲ್ಲಿ 1 ವರ್ಷ ಕೊಟ್ಟಿಗೆ ಗೊಬ್ಬರ ಇದು ಕೊಡ್ತೀವಿ. ನೆಕ್ಸ್ಟ್ ಇಯರ್ ಬೇವಿನ ಹಿಂಡಿ ಆ ಥರದ್ದು ಆರ್ಗ್ಯಾನಿಕ್ ಅಲ್ಲಿ ಏನು ಸಿಗುತ್ತೆ ಆ ಥರದ್ದು ಸ್ವಲ್ಪ ಅದನ್ನು ಕೊಟ್ಕೊಂಡು ಸ್ವಲ್ಪ ಫರ್ಟಿಲೈಸರ್ ಲೈಟಾಗಿ ಕೊಟ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದೀವಿ. ಬಯೋಡೈಜೆಸ್ಟರ್ ಕೂಡ ನಿಮ್ಮ ತೋಟದಲ್ಲಿ ಇದೆ, ಹೇಗೆ ಅದನ್ನ ಬಳಕೆ ಮಾಡ್ತಿದ್ರಿ? ಅದರ ನಿರ್ವಹಣೆ ಮುಂಚೆ ಮಾಡ್ತಾ ಇದ್ದೆ. ನಮ್ಮಲ್ಲಿ ದನಗಳು ಎಮ್ಮೆ ಎಲ್ಲ ಇತ್ತು ಮುಂಚೆ, ಇರಲಿಲ್ಲ, ಇತ್ತೀಚೆಗೆ ಇಲ್ಲ ನಮ್ಮಲ್ಲಿ. ಅದೊಂದು ಸ್ವಲ್ಪ ಮತ್ತೆ ಹೊಸದಾಗಿ ಪರ್ಚೇಸ್ ಮಾಡಿಬಿಟ್ಟು ಹಸುಗಳೆಲ್ಲ ತಂದು ಮಾಡಬೇಕು ಅಂತ ಒಂದು ಇದೆ, ಅದನ್ನು ಮತ್ತೆ ಶುರು ಮಾಡಿಸ್ತೀನಿ ಮಾಡಬೇಕು. ಮುಂಚೆ ಮಾಡಿದಾಗ ಭಾಳ ಚೆನ್ನಾಗಿದ್ದೆ ತೋಟ. ಇನ್ನು ಏನೇನು ಅನುಕೂಲ ಆಗುತ್ತೆ ಬಯೋಡೈಜೆಸ್ಟರಿಂದ? ಖಂಡಿತ, ಅದರಲ್ಲಿ ನಾವು ಈ ಕೊಟ್ಟಿಗೆ ಗೊಬ್ಬರದಲ್ಲಿ ಏನು ಕೊಡ್ತೀವಿ, ಆಮೇಲೆ ಬೇರೆ ಫರ್ಟಿಲೈಸರು ಅವು ಇವು ಕೂಡ ಅವಶ್ಯಕತೆನೇ ಬರಲ್ಲ. ಅದನ್ನು ಕರೆಕ್ಟಾಗಿ ನಾವು ಮೇಂಟೈನ್ ಮಾಡ್ಕೊಂಡ್ಬಿಟ್ರೆ, ಈ ಜೀವಾಮೃತ ಕೊಟ್ಟ ಟೈಪ್ ನಾವು ಅದಕ್ಕೇನು ಬೇಕು ಅದನ್ನು ಕೊಟ್ಕೊಂಡು ಮಾಡ್ಕೊಂಡ್ರೆ, ನನ್ನ ಅನುಭವದಲ್ಲಿ ನಾನು 10-12 ವರ್ಷ ನಾನು ಬೇರೆ ಏನು ಕೊಡೋದು ಬರೀ ಬಯೋಡೈಜೆಸ್ಟ್ ಸ್ಲರಿ ಹೊಡ್ಕೊಂಡೆ ಮೇಂಟೈನ್ ಮಾಡಿದ್ದೆ. 10 ವರ್ಷ ಅದೇ ರೀತಿಲಿ ಮೇಂಟೈನ್ ಮಾಡಿದ್ದೆ ತೋಟಗಳು ನಾನು. ಬಯೋಡೈಜೆಸ್ಟರ್ಗೆ ಏನೇನು ಹಾಕ್ತಾ ಇದ್ರಿ? ಅದಕ್ಕೆ ನಾನು ಪ್ರತಿಯೊಂದು ಹಾಕ್ತಾ ಇದ್ವಿ. ಅಂದರೆ ಈ ಗಂಜಲ, ಸಗಣಿ, ಬೇವಿನ ಸೊಪ್ಪು, ಬೇವಿನ ಹಿಂಡಿ, ಆಮೇಲೆ ಹೊಂಗೆ ಹಿಂಡಿ, ಬೆಲ್ಲ, ಕಪ್ಪು ಬೆಲ್ಲ, ಒಂದೆರಡು 3 ಚೀಲ ಬೆಲ್ಲ ತರಿಸ್ಕೊಂಡು ಬೆಲ್ಲ ಹಾಕ್ತಾ ಇದ್ವಿ ಅವಾಗವಾಗ. ಅದನ್ನು ಕೊಡೋದ್ರಿಂದ ಎರೆಹುಳುಗಳು ಅದು ಇದೆಲ್ಲ ಭಾಳ ಅಂದರೆ ಭಾಳ ಜಾಸ್ತಿ ಆಗೋದು. ಎಷ್ಟು ದಿವಸ ಕರಗಿಸ್ಬೇಕಾಗಿತ್ತು ಅದು? ಆ ಥರ ನಾವು ಕರಗಿಸ್ಬೇಕು ಅನ್ನೋದು ಆ ಥರ ಏನು ನಮಗೆ ಐಡಿಯಾ ಇರಲಿಲ್ಲ. ನಾವೇನು ಮಾಡಿದ್ವಿ ಅಂದರೆ ಸುಮ್ಮನೆ ಬೆಡ್ ಮಾಡ್ಕೊಂಡು ಹೋಗ್ತಾ ಇರ್ತಿದ್ವಿ ವರ್ಷ ಮಾಡ್ಕೊಂಬಿಟ್ಟು. ನೆಕ್ಸ್ಟ್ ಅದ್ರ ಮೇಲೆ ಒಂದು ಸಣ್ಣದ ಜೆಟ್ ಹಾಕ್ಬಿಟ್ಟು ಅದು ಒಂದು 1/2 ಗಂಟೆ ನೀರು ಅದ್ರ ಮೇಲೆ ಡೈಲಿ ಅಥವಾ ದಿನ ಬಿಟ್ಟು ದಿನ ನೀರು ಕೊಡ್ತಾ ಇದ್ವಿ. ಅದರದ್ದು ಸ್ಲರಿ ಏನಿದೆ ಜ್ಯೂಸು ಫಿಲ್ಟರ್ ಆಗಿ ಕೆಳಗಡೆ ಇನ್ನೊಂದು ತೊಟ್ಟಿಗೆ ಬರೋ ಥರ ಸಿಸ್ಟಮ್ ಮಾಡ್ಕೊಂಡಿದ್ವಿ. ಅದನ್ನು ನಾವು ಒಂದು ವಾರಕ್ಕೆ 10 ದಿವಸಕ್ಕೆ ಒಂದೊಂದು ಇದಕ್ಕೂ ಸಹ ಡ್ರಿಪ್ ಮುಖಾಂತರನೇ ಮೋಟ್ರ್ ಮುಖಾಂತರ ಡ್ರಿಪ್ ಮುಖಾಂತರ ಕೊಡ್ತಾ ಇದ್ವಿ. ಸೊಪ್ಪುಗಳ ಜೊತೆಗೆ ಸಗಣಿ ಗಂಜಲನ್ನು ಕೂಡ ಹಾಕ್ತಾ ಇದ್ವಿ. ಸಗಣಿ ಗಂಜಲ, ಬೆಲ್ಲ, ಆಮೇಲೆ ಅಲಸಂದಿ ಇಟ್ಟು ಅದು ಎಲ್ಲ ಕ್ವಿಂಟಲ್ ಗಟ್ಟಲೆ ಹಾಕ್ಸ್ತಿದ್ವಿ ಅದಕ್ಕೆ. ಅವಾಗವಾಗ ಹಾಕ್ಸ್ಬಿಟ್ಟು ಅದರದ್ದು ಸ್ಲರಿ ಏನು ಬರುತ್ತೆ ಅದ್ರ ಸ್ಲರಿ ಜ್ಯೂಸ್ ಮಾತ್ರ ತೋಟ ಕೊಡಿತಾ ಇದ್ವಿ. ಅದನ್ನು 2-3 ವರ್ಷಕ್ಕೆ ಒಂದ್ಸತಿ ಡ್ರೈವ್ ಮಾಡಿಬಿಟ್ಟು ಅದನ್ನು ತೆಗೆದು ಬೇರೆ ಕಡೆಗೆ ಹಾಕಿ ಮತ್ತೆ ಹೊಸದಾಗಿ ಬಿಡ್ ಮಾಡ್ತಾ ಇದ್ವಿ ಅದಕ್ಕೆ. ಈ ತುಂಬಾ ಜನರು ತೋಟ ಅದರಲ್ಲೂ ವಿಶೇಷವಾಗಿ ಅಡಿಕೆ ಮತ್ತೆ ತೆಂಗಿರ ಅಂತವರು ಮೆಣಸಿನ ಬೆಳಕಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಅದರ ಸಾಗುವಳಿ ಕ್ರಮಗಳು, ಬೇಸಾಯ ಕ್ರಮಗಳು ಹೇಗ್ ಮಾಡಬೇಕು, ಏನ್ ಮಾಡಬೇಕು, ಯಾವ ಸಂದರ್ಭದಲ್ಲಿ ಏನ್ ಮಾಡಬೇಕು, ಏನ್ ಮಾಡಬಾರದು ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಅವ್ರು ತಂದು ಗಿಡ ಹಾಕೊಳ್ತಾರೆ, ಅದರಲ್ಲಿ ಒಳ್ಳೆ ಫಸಲನ್ನ ಪಡೆಯಲಿಕ್ಕೆ ಸಾಧ್ಯ ಆಗುದಿಲ್ಲ. ಈ ನಿಟ್ಟಿನಲ್ಲಿ ತಮಗೆ ಏನೇನು ಅನುಭವಗಳು ಆಯ್ತು, ಏನನ್ನ ಮೆಣಸಿನ ಬೆಳೆಯಲ್ಲಿ ಮಾಡಬೇಕು, ಏನನ್ನ ಮಾಡಬಾರದು? ಕಾಳು ಮೆಣಸು ಬೆಳೆ ಬೆಳಿಬಹುದು, ಅದು ಎಲ್ಲಾ ಜಾಗದಲ್ಲೂ ಬರುತ್ತೆ. ನಮ್ಮಲ್ಲೂ 38-37 ಡಿಗ್ರಿ ವರೆಗೂ ಟೆಂಪರೇಚರ್ ಇರುತ್ತೆ ಇಲ್ಲಿ. ಆದ್ರೂ ನಾವು ಏನ್ ಮಾಡ್ತೀವಿ, ಬೇಸಿಗೆನಲ್ಲಿ ಸ್ವಲ್ಪ ನೀರು ಜಾಸ್ತಿ ಕೊಡ್ತೀವಿ. ಆಮೇಲೆ ಬೆಡ್ ಸ್ವಲ್ಪ ನಿಮಗೆ ಒಂದು ಬುಡ ಏನಿರುತ್ತೆ ಅದೊಂದು 1.75-1.5 ಒಂದಡಿವರೆಗೂ ಹೈಟ್ ಇದ್ರೆ ಬಹಳ ಒಳ್ಳೇದು. ತೇವಾಂಶ ಇರಬೇಕು ಅನ್ನೋದು ಬಿಟ್ರೆ ನೀರ್ ನಿಲ್ಬಾರ್ದು ಮೆಣಸಿಗೆ. ನನ್ನ ಅನುಭವದಲ್ಲಿ ನೀರ್ ನಿಂತ್ರೆ ಅದು ಬಳ್ಳಿ ಹೋಗ್ಬಿಡುತ್ತೆ. ಅದು ಬಿಟ್ರೆ ಇನ್ ಬಾಕಿ ಅಂತ ಸಪರೇಟ್ ಮೇಂಟೆನೆನ್ಸ್ ಏನಿಲ್ಲ. ಅಡಿಕೆ ಒಳಗಡೆ ಕಾಳು ಮೆಣಸು ಬೆಳೆಯುವಂತ ಒಂದು ಯೋಜನೆ ಇದ್ದವರು ಅದನ್ನ ಸ್ವಲ್ಪ ಅಡಿಕೆ ಗಿಡದಿಂದ 1.75 ದೂರದಲ್ಲಿ ಹಾಕ್ಬಿಟ್ಟು ಅದನ್ನ ಆದಷ್ಟು ಕಲ್ಟಿವೇಶನ್ ಕಮ್ಮಿ ಮಾಡ್ಕೋಬೇಕು, ಕೈಲೇ ಕಳೆ ತೆಗಿಬೇಕು. ಅದನ್ನ ಸ್ವಲ್ಪ ಒಂದು 4-5 ವರ್ಷ ಸ್ವಲ್ಪ ಕಟ್ಕೊಂಡು ವರ್ಷಕ್ಕೆ 1-2 ಸಲ ಕಟ್ಬೇಕಾಗತ್ತೆ ಬಳ್ಳಿ ಕೆಳಗೆ ಬೀಳದಂಗೆ. ಅದನ್ನ ಕಟ್ಕೊಂಡು ಮೇಂಟೈನ್ ಮಾಡ್ಬೇಕು. ಅದಕ್ಕೆ ಸ್ವಲ್ಪ ಸ್ಕಿಲ್ಡ್ ಲೇಬರ್ ಇಲ್ಲ ಮನೆಯವರೇ ಅವರೇ ಮಾಡೋ ಅಂತಾರಿದ್ರೆ ಬಹಳ ಒಳ್ಳೇದು. ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ ಆ ಥರ ಮೇಂಟೈನ್ ಮಾಡ್ಕೊಂಡು ಎರೆಹುಳದ ಗೊಬ್ಬರ ಆ ಥರದ್ದು ಮಾಡ್ಕೊಂಡು ಮಾಡ್ಬೇಕೇನ. ಅತಿಯಾದ ಕೆಮಿಕಲ್ಲು, ಆಮೇಲೆ ಕೆಮಿಕಲ್ ಸ್ಪ್ರೇ, ಫರ್ಟಿಲೈಸರ್ಸು ಇದನ್ನ ಅತಿಯಾಗಿ ಯೂಸ್ ಮಾಡಿದ್ರೆ ಸ್ವಲ್ಪ ಅದಕ್ಕೆ ಡ್ಯಾಮೇಜ್ ಆಗೇ ಆಗುತ್ತೆ. ನನ್ನ ಅನುಭವದಲ್ಲಿ ಬಹಳ ಜನ ಆ ಥರ ಮಾಡಿ ನಮ್ಮಲ್ಲಿ ಕಳ್ಕೊಂಡಿದ್ದಾರೆ, ತೋಟ ಪೇಪರ್ ಮಾಡಿ ಕಳ್ಕೊಂಡಿದ್ದಾರೆ. ಈಗ ನೀವು ಕಾಳುಮೆಣಸು ಗಿಡ ಹಾಕಿ ಸುಮಾರು 15-16 ವರ್ಷ ಆಯ್ತು ಅಂತ ಹೇಳಿದ್ರಿ. ಇತ್ತೀಚೆಗೆ ಒಂದು 4-5 ವರ್ಷದಿಂದ ನನಗೆ ಒಳ್ಳೆ ಫಸಲು ಸಿಗ್ತಾ ಇದೆ ಅಂತ ಹೇಳಿದ್ರಿ, ಇಷ್ಟು ವರ್ಷ ಯಾಕೆ ಸಿಗ್ಲಿಲ್ಲ ಫಸಲು? ಖಂಡಿತ, ಅದು ನಾನು ನೆಗ್ಲೆಕ್ಟ್ ಮಾಡಿದ್ದೆ ಮುಂಚೆ. ಅಷ್ಟೊಂದು ಮೇಂಟೈನ್ ಮಾಡ್ತಾ ಇರಲಿಲ್ಲ. ಮೇಂಟೈನ್ ಮಾಡ್ತಿರ್ಲಿಲ್ಲ ಅಂತಂದ್ರೆ ಆ ಬಳ್ಳಿ ನೀಟಾಗಿ ಕಟ್ಟಿಸ್ತಾ ಇರಲಿಲ್ಲ. ಆಮೇಲೆ ಗುಣಿ ಬಡ್ಡೆ ಎಲ್ಲ, ಗಿಡದ ಬಡ್ಡೆ ಎಲ್ಲ ಬೇಸಾಯ ಮಾಡಿಬಿಡ್ತಿದ್ವಿ. ಆ ಬೇರಿಗೆ ತೊಂದರೆ ಆಗೋದು, ಆ ಬೇರು ಡ್ಯಾಮೇಜ್ ಮಾಡ್ತಿದ್ವು ಅದು, ಹಂಗಾಗಿ ಫಸ್ಟ್ನೂ ಜಾಸ್ತಿ ಬರ್ತಾ ಇರಲಿಲ್ಲ. ಆಮೇಲೆ ಸ್ಪ್ರೇಗಳು ಕೊಡ್ತಾ ಇರಲಿಲ್ಲ ನಾನು. ಇತ್ತೀಚೆಗೆ ಈಗ 4-5 ವರ್ಷದಿಂದ ಸ್ವಲ್ಪ ಸ್ಪ್ರೇ ಕೊಡ್ಲಿಕ್ಕೆ ಶುರು ಮಾಡಿದೆ. ಲೈಟಾಗಿ ಟಾನಿಕ್ಸ್, ನೆಟ್ ಸರ್ಫ್ದು ಪ್ರಾಡಕ್ಟ್ಸ್ಗಳು ಬರುತ್ತಲ್ಲ ಅದು ಸ್ವಲ್ಪ ಸ್ಪ್ರೇ ಕೊಡೋಕೆ ಶುರು ಮಾಡಿದೆ. ಹಂಗಾಗಿ ಅವಾಗಿಂದ ಸ್ವಲ್ಪ ಇಳುವರಿ ಚೆನ್ನಾಗಿ ಕಾಣ್ತು ನನಗೆ. ಅಲ್ಲಿವರೆಗೂ ನನಗೆ 10-12 ಕ್ವಿಂಟಲ್ವರೆಗೆ ಮಾತ್ರ ಬಂದಿತ್ತು. ಈಗ 3 ಇಯರ್ಸಿಂದ 20-25-35-38 ಕ್ವಿಂಟಲ್ವರೆಗೂ ಇಳುವರಿ ತಗೊಂಡಿದ್ದೀನಿ. ತಾವು ಹೇಳಿದ್ರಿ ಜಾಸ್ತಿ ಕಲ್ಟಿವೇಶನ್ ಮಾಡಬಾರ್ದು ಅಂತ ಹೇಳಿ, ಕಲ್ಟಿವೇಶನ್ ಮಾಡಿದ್ರೆ ಏನ್ ಸಮಸ್ಯೆ ಆಗುತ್ತೆ? ಕಲ್ಟಿವೇಶನ್ ಮಾಡುವಾಗ ಅಂತಂದ್ರೆ ಸಣ್ಣದಾಗಿ 1-2 ಒಳಗೆ ಮಾಡ್ಕೊಂಡ್ರೆ ತೊಂದರೆ ಇಲ್ಲ. ಈಗ ಯಾರೇ ಕಲ್ಟಿವೇಶನ್ ಮಾಡಿರೋ ಟ್ರ್ಯಾಕ್ಟರ್ಲೇ ಮಾಡ್ಬೇಕಾಗಿದೆ. ಈಗ ಬೇರೆ ತರದಲ್ಲಿ ಕಲ್ಟಿವೇಶನ್ ಮಾಡ್ಲಿಕ್ಕೆ ಆಗಲ್ಲ. ಈಗ ಎತ್ತಿನ ಬೇಸಾಯದಲ್ಲಾದ್ರೂ ಡ್ಯಾಮೇಜ್ ಆಗುತ್ತೆ ಅದು. ಹಂಗಾಗಿ ಈ ಸಣ್ಣದ ಮಲ್ಚರು ಅವೆಲ್ಲ ಬಂದಿದೆ, ಆ ತರದಲ್ಲಿ ಮಾಡ್ಕೊಂಡ್ರೆ ಉತ್ತಮ. ಜಾಸ್ತಿ ಆಳು ಬೇಸಾಯ ಇದಕ್ಕೆ ಅಷ್ಟೊಂದು ಯೋಗ್ಯವಲ್ಲ. ಕಾಳು ಮೆಣಸಿಗೆ ಪೇಪರ್ಗೆ ನಿಮಗೆ ಬೇಕಿಲ್ಲ, ಕಲ್ಟಿವೇಶನ್ ಬೇಕಿಲ್ಲ. ಕಳೆ ಒಂದು ತಿಕ್ಕೊಂಡು ಗೊಬ್ಬರ ನೀರು ಕೊಟ್ಕೊಂಡ್ರೆ ಸಾಕು ಅದಕ್ಕೆ. ಸಾಮಾನ್ಯವಾಗಿ ಕಟ್ಟಬೇಕು ಬಳ್ಳಿನ ಅಂತ ಹೇಳಿದ್ರೆ ಯಾವ ಸಂದರ್ಭದಲ್ಲಿ ಕಟ್ಟಬೇಕಾಗುತ್ತೆ ಮತ್ತೆ ಹೇಗೆ ಕಟ್ತೀರಾ ಅದನ್ನ? ನಾವು ಯಾವಾಗ ಅಂದ್ರೆ ಈಗ ಕುಯ್ಲು ಮುಗಿಯುತ್ತೆ ಫೆಬ್ರವರಿ ಟೈಮಲ್ಲಿ, ಆ ಟೈಮಲ್ಲಿ ಸ್ವಲ್ಪ ಬೀಳ್ ಡ್ಯಾಮೇಜ್ ಆದ್ರೂ ತೊಂದರೆ ಆಗಲ್ಲ. ಅವಾಗ ಕಟ್ಟಿಸ್ಬೇಕು ಅಂದ್ರೆ ಈ ಫೆಬ್ರವರಿ ಕುಯ್ಲು ಮುಗಿದ ತಕ್ಷಣನೇ, ನಾವು ಹಾರ್ವೆಸ್ಟಿಂಗ್ ಮುಗಿದ ತಕ್ಷಣ ಬಳ್ಳಿ 4-5 ದಾರ ಹಾಕ್ಬೇಕಾಗುತ್ತೆ ಎಲ್ಲದಕ್ಕೂ. ಮೇಲ್ಗಡೆಯಿಂದ ಏಣಿ ಹಾಕೊಂಡೆ ಕಟ್ಟಿಸ್ಬೇಕದು. ಆ ಟೈಮಲ್ಲಿ ಕಟ್ಬಿಟ್ಬಿಟ್ರೆ ತೊಂದರೆ ಇರಲ್ಲ. ಕಟ್ಟಿದ್ರೆ ಇನ್ನು ಮುಂದಕ್ಕೆ ಮೇಲ್ಮೇಲಕ್ಕೆ ಹೋಗುತ್ತದೆ, ಇಲ್ಲ ಅಂತ ಅಂತಂದ್ರೆ ಕೆಳಗಡೆ ಬೀಳಂತ ಸಾಧ್ಯತೆ ಇರುತ್ತೆ. ಹೌದು, ಹೆಚ್ಚಿಗೆ ಡ್ಯಾಮೇಜ್ ಆಗೋದೇ ಆ ತರದಲ್ಲಿ. ನಮ್ಮಲ್ಲಿ ಮಳೆ ಬಂದಾಗ ಆಮೇಲೆ ಅಡಿಕೆ ಕುಯ್ಲು ಮಾಡುವಾಗ ಡ್ಯಾಮೇಜ್ ಆಗುತ್ತೆ. ಅಡಿಕೆ ಕುಯ್ಲು ಮಾಡುವಾಗಲೂ ಸ್ವಲ್ಪ ಬಹಳ ಅನುಭವ ಇರೋಂತರನ್ನ ಕರ್ಕೊಂಡು ಕುಯಿಸ್ಬೇಕಾಗುತ್ತೆ ಅದು. ಅದರಲ್ಲೂ 1-5% ಡ್ಯಾಮೇಜ್ ಆಗೇ ಆಗುತ್ತೆ ನಾವು ಕುಯಿಸುವಾಗಲೂ. ಅದು ಗೊನೆ ಮೇಲ್ಗಡೆ ಬಿದ್ದ್ಬಿಟ್ಟು ಈ ಫಸ್ಲು ಬಂದಿರುತ್ತೆ ಈಗ. ಈಗ ಆಲ್ಮೋಸ್ಟ್ ನೀವು ನೋಡಿರಿ ತೋಟದಲ್ಲಿ ಈ ಫಸ್ಲು ಇದೆ. ಈಗ ಈ ನೆಕ್ಸ್ಟ್ ಮಂತ್ ಅಲ್ಲಿ ನಾವು ಕುಯಿಸ್ಬೇಕಾದ್ರೆ, ಅಡಿಕೆ ಕುಯಿಸ್ಬೇಕಾದ್ರೆ ಗೊನೆ ಮೇಲ್ ಬಿತ್ತು ಅಂತಂದ್ರೆ ಅದು ಡ್ಯಾಮೇಜ್ ಆಗುತ್ತೆ. ಅದು ಸ್ವಲ್ಪ ಸ್ಕಿಲ್ಡ್ ಸ್ವಲ್ಪ ಅನುಭವ ಇರೋಂತರನ್ನೇ ಕರೆದು ಕುಯಿಸ್ತೀವಿ ನಾವು. ಸ್ವಲ್ಪ ಅನುಭವ ಇರೋಂತರ ಕೈ ಮಾಡಿಸ್ತೀವಿ. ಕೆಳಭಾಗದಲ್ಲಿ ಬಳ್ಳಿ ಇರುತ್ತೆ, ಒಂದು 20-30 ಅಡಿವರೆಗೂ ಕೂಡ ಬಳ್ಳಿ ಇರುತ್ತೆ. ಹೇಗೆ ಅಡಿಕೆ ಮರಕ್ಕೆ ಹತ್ತದ ಮತ್ತೆ ಅವ್ರು? ಅಡಿಕೆ ಮರಕ್ಕೆ ಹತ್ತಿ ಕೆಡವಲ್ಲ, ನಾವು ಗಳಿನಿಂದ ಕೇಳಿಸ್ತೀವಿ. ಸ್ವಲ್ಪ ಆ ಥರದ ಕೆಲಸಗಾರರುಗಳಿದ್ದಾರೆ ಅವ್ರ ಹತ್ರ ಕೇಳಿಸ್ತೀವಿ. ಅದು ಗಳದಲ್ಲಿ ಹಾಕಿ ಎಳೆದಾಗ ಬಳ್ಳಿ ಮೇಲೆ ಬೀಳಂತ ಸಾಧ್ಯತೆ ಇರುತ್ತೆ. ಅದು ಬೀಳದ ಹಾಗೆ ಬಹಳ ಎಚ್ಚರಿಕೆ ವಹಿಸಿ ಕೇಳಬೇಕಾಗುತ್ತೆ. ಹೌದು, ಖಂಡಿತ. ಅದಕ್ಕೆ ಸ್ವಲ್ಪ ಅನುಭವ ಇರೋಂತನ್ನ ಕರೆದು ಮಾಡಿಸ್ತೀವಿ. ಈಗ ಮೆಣಸಿನ ಕೊಯ್ಲು ಯಾವಾಗ್ಲಿಂದ ಪ್ರಾರಂಭ ಆಗುತ್ತೆ? ನಮ್ಮಲ್ಲಿ ಆಲ್ಮೋಸ್ಟ್ ಮಲೆನಾಡಲ್ಲಿ ಯಾವಾಗ ಶುರು ಆಗುತ್ತೆ ಅವಾಗಲೇ ಆಗುತ್ತೆ. ಇಲ್ಲೂ ಫೆಬ್ರವರಿ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಫೆಬ್ರವರಿ 2nd week 3rd week ಒಂದು ವಾರ ಹೆಚ್ಚು ಕಮ್ಮಿ ಆಗುತ್ತೆ. ಆ ಟೈಮಲ್ಲಿ ಕುಯಿಸ್ಬೇಕಾಗುತ್ತೆ. ಫೆಬ್ರವರಿ 2 ಮತ್ತು 3ನೇ ವಾರದಲ್ಲಿ ಕೊಯ್ಲು ಆಗುತ್ತೆ. ಹೌದು. ಕೊಯ್ಲು ಮಾಡುವಂತದ್ದು ಹೇಗೆ ಮತ್ತೆ ಅದಕ್ಕೆ ಒಂದಷ್ಟು ನುರಿತಂತಹ ಕೆಲಸಗಾರರು ಬೇಕಾಗುತ್ತೆ, ಈಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ಮೆಣಸನ್ನ ಕೊಯ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ನೀವು ಎಲ್ಲಿಂದ ಅವ್ರನ್ನ ಕರ್ಕೊಂಡ್ಬರ್ತೀರಾ, ಎಷ್ಟು ದಿವಸದಲ್ಲಿ ಕೊಯ್ಲಾಗುತ್ತೆ? ಇಲ್ಲ, ನಮ್ಮಲ್ಲೇ ಇದ್ದಾರೆ, ಇಲ್ಲಿ ಇಲ್ಲಿಂದಾನೇ ಮಲೆನಾಡಿಗೆ ಹೋಗ್ತಾರೆ, ನಮ್ಮ ಹತ್ರ ಒಂದು 4-5 kilometers ಎಲ್ಲ ಇದ್ದಾರೆ. ಬಂದು ನಮಗೆ ನಾವೆಲ್ಲ ಗುತ್ತಿಗೆ ಕೊಟ್ಬಿಡ್ತೀವಿ, ಒಂದು ಕಾಂಟ್ರಾಕ್ಟ್ ಕೊಟ್ಬಿಡ್ತೀವಿ ಅವರಿಗೆ, ಇಷ್ಟಂತೇಳಿ ಒಂದು 5,000 ಹೆಚ್ಚು ಕಮ್ಮಿ ಕೊಟ್ಬಿಟ್ಟು ಕೀಳಿಸಿ ಹಾರ್ವೆಸ್ಟಿಂಗ್ ಮಾಡಿಸ್ತೀವಿ. ನಾವೇ ಮಿಷಿನ್ ಇಟ್ಕೊಂಡಿದ್ದೀವಿ, ಪಲ್ಪರ್ದು ನಾವೇ ರೆಡಿ ಮಾಡಿಸ್ಕೊಂಡು ಇಲ್ಲೇ ಬ್ಲ್ಯಾಕ್ ಪೇಪರ್ ಮಾಡಿ ಮಾರ್ಕೆಟಿಗೆ ಕೊಂಡೊಯ್ತೀವಿ. ಈ ಮೆಣಸಿಂದು ಸಂಸ್ಕರಣೆಯು ಕೂಡ ಬಹಳ ಮುಖ್ಯ. ಅದು ಕೊಯ್ಲು ಬೆಳೆಯುವಂತದ್ದು ಎಷ್ಟು ಮುಖ್ಯವೋ ಅದೇ ರೀತಿ ಕೊಯ್ಲು ಮಾಡಬೇಕು, ಕೊಯ್ಲು ಮಾಡಿದ್ಮೇಲೆ ಅದನ್ನು ಸಂಸ್ಕರಣೆ ಮಾಡಬೇಕು. ಸಂಸ್ಕರಣೆ ಅಂತ ಹೇಳಿದ್ರೆ ಅದನ್ನ ಗರಿಗಳಿಂದ ಅದೇನು ತೆನೆ ಇರುತ್ತೋ ಅದರಿಂದ ಕಾಳುಗಳನ್ನ ಬಿಡಿಸ್ಬೇಕು. ಬಿಡಿಸಿದ್ಮೇಲೆ ಅದನ್ನ ಬಹಳ ನಿಯಮಿತವಾಗಿ ಒಣಗಿಸ್ಬೇಕು. ಏನೆಲ್ಲ ಪ್ರೊಸೆಸಿಂಗ್ ಕೆಲಸಗಳು ಇರುತ್ತೆ, ಅದನ್ನ ಹೇಗೆ ಮಾಡ್ತಿದ್ರೆ ಅದ್ರ ಬಗ್ಗೆ ವಿವರವಾಗಿ ಹೇಳಿ. ನಮ್ಮಲ್ಲಿ ಅದು 2 ದಿವಸ ಕೊಯ್ಲು ಮಾಡಿಸ್ತೀವಿ, 2 ದಿವಸದ್ದು 1 ದಿವಸ ಪಲ್ಪರ್ ಮಾಡ್ತೀವಿ. ಪಲ್ಪರ್ ಅಂದ್ರೆ ಒಂದು ಮಿಷಿನ್ ಇದೆ, ಕಾಳು ಮೆಣಸು ಬಿಡಿಸೋದೊಂದು ಮಿಷಿನ್ ಇದೆ, ಅದಕ್ಕೆ ಹಾಕ್ಬಿಟ್ರೆ ಕಾಳು ಬರುತ್ತೆ ಸಪ್ರೇಟು. ಅದನ್ನ 1.5-2 ದಿವಸ ಒಣಗಿಸ್ಬಿಟ್ಟು ಆಮೇಲೆ ಸುಮ್ಮನೆ ಎಲ್ಲ ಒಂದತ್ರ ಗುಡ್ಡೆ ಮಾಡಿಬಿಟ್ಟು ಸ್ವಲ್ಪ ಬಿಸಿನೀರೇನಾರ ಹಾಕ್ಬಿಟ್ಟು ಒಂದತ್ರ ರಾಶಿ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಬಿಟ್ಬಿಡ್ತೀವಿ. 1 ದಿನ ಬಿಟ್ಬಿಡ್ತೀವಿ, ಬಿಸಿಲಲ್ಲಿ ಇದೆಲ್ಲ ಅಬೆ ಬಂದು ಅದು ಸ್ವಲ್ಪ ಸುಕ್ಕು ಬರುತ್ತೆ, ಸುಕ್ಕು ಬಂದು ಕಪ್ಪು ಬರುತ್ತೆ. 1 ದಿನ 24 hours 30 hours ಆದ್ಮೇಲೆ ಆಮೇಲೆ ಅದನ್ನ ಬಿಚ್ಚಿಬಿಟ್ಟು ಹರಡ್ಬಿಡ್ತೀವಿ ಟಾರ್ಪಲ್ ಮೇಲೆ. ಅದು 2 ದಿವಸ ಒಣಗಿದ್ಮೇಲೆ ಕಪ್ ಬರುತ್ತೆ, ಕಪ್ ಬಂದು ಚೆನ್ನಾಗಿದಾಗುತ್ತೆ, ನಮ್ಮಲ್ಲೇನು ಕ್ವಾಲಿಟಿ ಬರುತ್ತೆ ಚೆನ್ನಾಗಿದೆ. ಈಗ ಕೊಯ್ಲಿಗೆ ಬಂದಿದೆ ಮೆಣಸು ಅಂತ ಹೇಳಿ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಖಂಡಿತ ಖಂಡಿತ, ಅದರಲ್ಲಿ ಏನಂದ್ರೆ ಒಂದು 5% ಹಣ್ಣು ಬರುತ್ತೆ, ಕೆಂಪಗೆ ಹಣ್ಣಾಗುತ್ತೆ. ಅದು ಹಣ್ಣಾದ್ಮೇಲೆ ಅಲ್ಲಲ್ಲಲ್ಲಿ ಒಂದೊಂದು ಹಣ್ಣು ಬಂತು ಚೆನ್ನಾಗಿ ಅಂತಂದ್ರೆ ಅದು ಕೊಯ್ಲಿಗೆ ಬಂದಿದೆ ಅಂತ, ಒಂದು 5-10% ಹಣ್ಣು ಬರುತ್ತೆ. ಆ ತರದ್ದು ಬಂದ್ಮೇಲೆ ಅದು ಕೊಯ್ಲಿಗೆ ಬಂದಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಹಾಗೆ ಒಂದು 5% ಹಣ್ಣು ಬಂದಿರೋ ಅಂತ ತೆನೆಗಳನ್ನ ನಾವು ಬಿಡಿಸಬೇಕಾಗುತ್ತೆ. ಇಲ್ಲ, ನಮ್ಮಲ್ಲಿ ಆ ತರ ಏನು ಬರಲ್ಲ. ಇಲ್ಲಿ ನಮ್ಮಲ್ಲಿ ಒಂದು 5-10% ಬಂತು, ಅದು ಹಣ್ಣು ಬಂತು ಅಂದ್ರೆ ಅದು ಆಲ್ಮೋಸ್ಟ್ ಎಲ್ಲ ಗಿಡದ್ದು ಒಂದೇ ಸಲ ಕೇಳ್ತೀವಿ. ಅದೇ ಮತ್ತೆ 2-2 ಸಲ ಇದ್ ಮಾಡ್ಲಿಕ್ಕೆ ಆಗಲ್ಲ, ಅದು ಒಂದೇ ಸತಿ ಕೇಳ್ಬೇಕಾಗತ್ತೆ. ಅದು ಹಾರ್ವೆಸ್ಟಿಂಗ್ ಒಂದೇ ಟೈಮ್, ಪೇಪರ್ದು 2 ಟೈಮ್ ಮಾಡಕ್ ಬರಲ್ಲ. ಅದು ಈ ಯಂತ್ರದಿಂದ ಕಾಳುಗಳನ್ನ ಬಿಡಿಸಿದ್ಮೇಲೆ ಸ್ವಲ್ಪ ಹೊತ್ತು ಒಣಗಿಸಿ ಆನಂತರ ಅದನ್ನ ಗುಡ್ಡೆ ಹಾಕ್ತೀನಿ ಅಂತ ಹೇಳಿದ್ರಿ, ಎಷ್ಟೊತ್ತು ಹಾಕ್ಬೇಕು ಮತ್ತೆ ಯಾಕೆ ಹಾಕ್ಬೇಕು ಅದನ್ನ? ಅದನ್ನ 1 ದಿವಸ ಒಣಗಿಸ್ಬೇಕು. ಕಾಳು ಮೆಣಸು ನಾವು ಬಿಡಿಸಿ ಹಾಕಿದ್ಮೇಲೆ 1 ದಿವಸ ಒಣಗಿಸ್ಬಿಟ್ಟು ಅದು ಸ್ವಲ್ಪ ಅರ್ಧ ಒಣಗಿರುತ್ತಲ್ಲ ಅದನ್ನ ನಾವು ಗುಡ್ಡೆ ಮಾಡಿಬಿಟ್ಟು ಇಲ್ಲ ಚೀಲ ಕಟ್ಟಿ ಇಡ್ಬೋದು, ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಬಿಟ್ಟು ಮುಚ್ಚಿಟ್ಟು ಅದನ್ನ ಬ್ಲ್ಯಾಕ್ ಬರೋ ತರಕೂ ಮಾಡ್ಬೋದು. ಇಲ್ಲ ಅದು ಜಾಸ್ತಿ ಇರುತ್ತೆ, ನಮ್ದು ಕ್ವಾಂಟಿಟಿ ಜಾಸ್ತಿ ಇದ್ದಾಗ ಅದನ್ನ ಚೀಲ ಕಟ್ಟಿ ಇಡಿಸೋದು ಅದು ಇದೆಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಹಿಡಿಯುತ್ತೆ. ಆ ಉದ್ದೇಶದಿಂದ ನಾವೇನ್ ಮಾಡ್ತೀವಿ, ಒಂದ್ ಹತ್ರ ಗುಡ್ಡ ಹಾಕ್ಬಿಟ್ಟು ಟಾರ್ಪಾಲ್ ಮುಚ್ಚಿಬಿಟ್ಟು ಒಂದು 30 hours ಬಿಟ್ಬಿಡ್ತೀವಿ ಅದನ್ನ. ಆಮೇಲೆ 30 hours ಆದ್ಮೇಲೆ ಬಾಕಿದ ನೆಕ್ಸ್ಟ್ ಡೇ ಬಿಸಿಲು ಬಂದ್ಮೇಲೆ ಅದನ್ನ ಬೆಳಗ್ಗೆ ಟೈಮು ಹರಡ್ಬಿಡ್ತೀವಿ, ಆವಾಗ ಅದು 1 ದಿವಸಕ್ಕೆ ಕಪ್ ಬರುತ್ತೆ. ಏನಾದ್ರು ಪೂರ್ಣ ಹಣ್ಣಾಗ್ಲಿ ಅಂತ ಹಂಗ ಮಾಡೋದು ಅಥವಾ ಏನಕ್ಕೆ ಹಂಗ ಮಾಡೋದು? ಅಲ್ಲ, ಅದು ಕಲರ್ ಬರಬೇಕು, ಆಮೇಲೆ ಇದು ಬರಬೇಕು ಅಂತಂದ್ರೆ ಆತರ ಮಾಡ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಅದು ಸ್ವಲ್ಪ ಕಲರ್ ಚೇಂಜ್ ಬರುತ್ತೆ, ವೈಟಿಷ್ ಬಂದ್ಬಿಡುತ್ತೆ, ಹಂಗಾಗಿ ಅದು ಮಾರ್ಕೆಟ್ ಅಲ್ಲಿ ಸ್ವಲ್ಪ ರೇಟ್ಸ್ ಕಮ್ಮಿ ಆಗುತ್ತೆ. ಅದು ಆ ಉದ್ದೇಶದಿಂದ ಆತರ ಮಾಡ್ಬೇಕಾಗುತ್ತೆ. ಎಷ್ಟು ದಿವಸ ಒಣಗಿಸಬೇಕಾಗುತ್ತೆ? ನಮ್ಮಲ್ಲಿ 3 ದಿವಸ ಒಣಗಿಸಬೇಕಾಗುತ್ತೆ. ಇಲ್ಲಿ ಎಲ್ಲ ಒಂದೇ ಸರಿ ನೀವು ಕೊಯ್ಲು ಮಾಡಿಸೋದ್ರಿಂದ ಎಲ್ಲವುದನ್ನು ಒಂದೇ ಸರಿ ಪಲ್ಪ್ ಮಾಡಿ ಒಂದೇ ಸರಿ ಒಣಗಿಸ್ತೀರಿ? ಇಲ್ಲ, 2-2 ದಿವಸದ ಒಂದೊಂದು ದಿವಸ ಮಾಡ್ತೀವಿ. 2 ದಿವಸ ಕೊಯ್ಲು ಮಾಡಿಸ್ತೀವಿ, 2 ದಿವಸಕ್ಕೆ 1-4 tons 8 tons ಈ ತರ ಕುಯ್ಕೊಡ್ತಾರೆ, ಅದನ್ನ ಪಲ್ಪರ್ ಮಾಡ್ಬಿಟ್ಟು ಅದನ್ನ ರೆಡಿ ಮಾಡ್ಕೊಂತೀವಿ. ಮತ್ತೆ 2 ದಿವಸ ಕುಯ್ತಾರೆ, ಅದನ್ನ ಆತರ ಡೇ ಬೈ ಡೇ 2 days ಒನ್ ಟೈಮ್ ಆತರ ಮಾಡ್ಕೊಂತೀವಿ. ಈಗ ಒಟ್ಟು ಎಷ್ಟು ಇಳುವರಿ ಸಿಗ್ತಾ ಇದೆ ನಿಮ್ಗೆ? ಅದೇ ನಮಗೀಗ ಲಾಸ್ಟ್ ಇಯರ್ ಸ್ವಲ್ಪ ಹೈ ಆಯ್ತು, ಒಂದು 38 quintals ಸಿಕ್ಕಿತ್ತು. ಆದ್ರೆ ಹಿಂದಿನ ವರ್ಷ ಒಂದು 30 quintals, ಆದ್ರೆ ಹಿಂದಿನ ವರ್ಷ 25 quintals ಈ ತರ ಸಿಕ್ಕಿತ್ತು ಅಷ್ಟೇ. ಈ 3 ವರ್ಷದಿಂದ ಸ್ವಲ್ಪ ನನಗೆ ಈಲ್ಡಿಂಗು ಚೆನ್ನಾಗಿದೆ. ಈ ಸ್ವಲ್ಪ ಅದು ಭೂಷಣ ಬರೋದು ಆ ತರದ್ದೆಲ್ಲ ಆಗುತ್ತೆ, ಹಂಗೆ ಅದು ಬರದ ಹಾಗೆ ಇಡೋಂಥದ್ದು ಹೇಗೆ ಮೆಣಸನ್ನ? ಅದು ಚೆನ್ನಾಗಿ ಡ್ರೈ ಆಯ್ತು ಅಂದ್ರೆ ಬೂಸ್ಟ್ ಬರಲ್ಲ. ಆಮೇಲೆ ಬೂಸ್ಟ್ ಬರೋದು ಅಂತಂದ್ರೆ ಬಿಸಿಲಲ್ಲಿ ಒಣಗಿಸಿದ ಹಂಗೆ ಕಟ್ಟಿಟ್ಬಿಡೋದು ಆ ತರ ಎಲ್ಲ ಮಾಡಿದಾಗ ಸ್ವಲ್ಪ ಬರುತ್ತೆ, ಆ ತರ ಮಾಡಬಾರ್ದು. ಕಾಳು ಮೆಣಸು ಅದು ಡ್ರೈ ಆದ್ಮೇಲೆ ಸುಮ್ಮನೆ ಒಂದ್ ಕಡೆ ಸುರಿದ್ ಬಿಡ್ಬೇಕು, ಇಲ್ಲಾಂದ್ರೆ ತಂಪೊತ್ತಾಗಿ ಸ್ವಲ್ಪ ಕೂಲ್ ಆದ್ಮೇಲೆ ಚೀಲಕ್ ಪ್ಯಾಕ್ ಮಾಡ್ಬೇಕು ಅಂತೇಳಿ ಹೇಳ್ತಾರೆ. ನಾವೇನಿಲ್ಲ, ನಾವೇನ್ ಮಾಡ್ತೀವಿ, ಸುಮ್ಮನೆ ಒಂದ್ ಹತ್ರ ರಾಶಿ ಹಾಕ್ಬಿಡ್ತೀವಿ, ರೂಮಲ್ಲಿ ತಂಡೋಗ ಹಾಕ್ಬಿಡ್ತೀವಿ, 1-2 ದಿವಸ ಬಿಟ್ಮೇಲೆ ತುಂಬಿಸ್ತೀವಿ ಚೀಲಕ್ಕೆ. ದೊಡ್ಡ ಪ್ರಮಾಣದಲ್ಲಿ ಇಳುವರಿ ಬರ್ತಾ ಇದೆ, ಎಲ್ಲಿ ಮಾರಾಟ ಮಾಡ್ತೀರಾ? ದೊಡ್ಡ ಪ್ರಮಾಣ ಅನ್ನೋದಕ್ಕಿಂತ ನಮ್ದು ಮಾರುಕಟ್ಟೆದೇನು ಪ್ರಾಬ್ಲಮ್ ಇಲ್ಲ ಸರ್, ಬಟ್ ರೇಟ್ ಇಲ್ಲ. ಈಗ 4-3 ವರ್ಷದಿಂದ ರೇಟ್ಸ್ ಇಲ್ಲ ಅನ್ನೋದು ಬಿಟ್ಟರೆ 350-400 rupees ರೇಟ್ ಸಿಕ್ಕಿದೆ ಅಷ್ಟೇ. ಈಗ ಮಾರುಕಟ್ಟೆದೇನು ತೊಂದರೆ ಇಲ್ಲ, ಸಕಲೇಶ್ಪುರ ಇದೆ, ಬೇಲೂರ್ ಇದೆ, ಚಿಕ್ಕಮಗಳೂರಲ್ಲಿ ಹೆಚ್ಚಿಗೆ ಸೇಲ್ ಮಾಡ್ತೀವಿ ನಾವು, ಅಲ್ಲಿ ಒಳ್ಳೆ ಧಾರಣೆ ಸಿಗುತ್ತೆ ಅನ್ಸುತ್ತೆ. ಖಂಡಿತ ಧಾರಣೆ ಎಲ್ಲ ಹತ್ರನು ಕೊಡ್ತಾರೆ, ಬಟ್ ಏನೋ ಒಂದು ನಂಬಿಕೆಯಲ್ಲಿ ಯಾರ ಹತ್ರ ಹೋಗ್ತಾ ಇರ್ತೀವೋ ಅವ್ರ ಹತ್ರ 1-2 ಜನ ಇದಾರೆ, ಯಾರು 2 ರೂಪಾಯಿ ರೇಟ್ ಜಾಸ್ತಿ ಕೊಡ್ತಾರೋ ಅವರಿಗೆ ಸೇಲ್ ಮಾಡ್ತೀವಿ, ಇಲ್ಲ ಅವರೇ ಬಂದು ಮನೆ ಹತ್ರನೇ ತುಂಬಿಕೊಂಡು ಹೋಗ್ತಾರೆ. ಅದು ಇದೆ. ಅಡಿಕೆಗೆ ಅಂತರ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ಈ ಮೆಣಸನ್ನ ಹಾಕೊಂಡಾಗ ಅಡಿಕೆನಲ್ಲಿ ಇಳುವರಿ ಕಡಿಮೆ ಆಗುತ್ತೆ ಅಂತ ಹೇಳಿ ಕೆಲವರು ಹೇಳ್ತಾರೆ, ನಿಮ್ಮ ಅಭಿಪ್ರಾಯ ಏನು? ಇಲ್ಲ ನಾವು ಏನಂದ್ರೆ ಸ್ವಲ್ಪ ಎರಡೂ ಬೆಳೆ ಇದ್ದಿದ್ರಿಂದ ನಾವು ಸ್ವಲ್ಪ ಅದ್ರ ಕಡೆ ಗಮನ ಜಾಸ್ತಿ ಕೊಡ್ಬೇಕಾಗತ್ತೆ. ಈಗ ಗೊಬ್ಬರ ಅಂತದೆಲ್ಲ 2 ವರ್ಷಕ್ಕೆ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ, ಅದನ್ನ ವರ್ಷ ವರ್ಷ ಕೊಟ್ಕೊಂಡು ಬೇರೆ ಇನ್ನ ಬೇವಿನ ಹಿಂಡಿ ಅಂತದನ್ನೆಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಹೋದ್ರೆ ಖಂಡಿತ ಅಂತ ಏನಾಗಲ್ಲಾಗುತ್ತೆ, 5% 10% ಕಮ್ಮಿ ಆಗುತ್ತೆ ಅಡಿಕೆನಲ್ಲಿ ಇಳುವರಿ ಕಮ್ಮಿ ಆಗಿ ಆಗುತ್ತೆ. ಬಾರಿ ಬರೀ ಅಡಿಕೆ ಬರೋಷ್ಟು ಪೆಪ್ಪರ್ ಇದ್ದಿದ್ರಲ್ಲಿ ಬರಲ್ಲ, ನಾನು ನೋಡಿದಂಗೆ ಬರಲ್ಲ ಬಟ್ ಅಷ್ಟೊಂದು ಇಳುವರಿ ಏನು ಕಮ್ಮಿ ಆಗಲ್ಲ. ಹೀಗೆ ಅಡಿಕೆ ಜೊತೆಗೆ ಈ ಮೆಣಸನ್ನು ಕೂಡ ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ ಏನೆಲ್ಲ ಅನುಕೂಲ ಅಂತೀರ ರೈತರಿಗೆ? ಅನುಕೂಲ ಇದೆ, ಅನುಕೂಲ ನೀರಿಂದು ಪ್ರಾಬ್ಲಮ್ ಇರಬಾರ್ದು. ನೀರಿಲ್ಲ ಅಂತಂದ್ರೆ ಪೆಪ್ಪರ್ ಇರಲ್ಲ, ಬೇಸಿಗೆನಲ್ಲಿ ಕಷ್ಟ ಆಗ್ಬಿಡುತ್ತೆ. ಟೆಂಪರೇಚರ್ ರೈಸ್ ಆಯ್ತು, ಫೆಬ್ರವರಿ ಮಾರ್ಚ್ ತಿಂಗಳುಗಳಲ್ಲಿ ರೈಸ್ ಆಯ್ತು ಟೆಂಪರೇಚರ್ ಅಂತಂದ್ರೆ ಬಳ್ಳಿ ಒಣಗೋಗ್ಬಿಡುತ್ತೆ. ನೀರು ಚೆನ್ನಾಗಿ ಕೊಡ್ಲೇಬೇಕಾಗುತ್ತೆ ಆ ಟೈಮಲ್ಲಿ, ನೀರಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಬಟ್ ನಾವು ಆ ಟೈಮಲ್ಲಿ ಏನೋ ಸ್ವಲ್ಪ ಕೊಟ್ಕೊಂಡು ಏನೋ ಮೇಂಟೈನ್ ಮಾಡ್ತಾ ಇದೀವಿ. ನೀರಿಂದ ಬಹಳ ಕಷ್ಟ ಇದೆ ನಮ್ಮಲ್ಲಿನ್ನು. ಅಡಿಕೆ ಜೊತೆ ಪೆಪ್ಪರ್ ಮಾಡ್ಬೋದು, ಏನ್ ತೊಂದರೆ ಇಲ್ಲ, ಬಟ್ ಸ್ವಲ್ಪ ಗಮನ ಇಟ್ಕೊಂಡು ಮಾಡ್ಬೇಕಷ್ಟೇ. ಏನಂತ ಡಿಫರೆನ್ಸ್ ಅದಕ್ಕೆ ಸಪರೇಟ್ ಆಗಿ ನಾವೇನ್ ಆತರದ್ದೇನು ಪೆಪ್ಪರ್ ಗೆ ಸಪರೇಟ್ ಆಗಿ ಕೊಡ್ಬೇಕು ಆತರ ಏನಿಲ್ಲ, ಒಂದ್ ಸಣ್ಣದಾಗ ಒಂದ್ 2 ಸ್ಪ್ರೇ ಅದು ಇದು ಕೊಟ್ಕೋಬೇಕಷ್ಟೇ. ಅಡಿಕೆ ಜೊತೆ ಅದನ್ನ ಬೆಳೆಯೋದ್ರಿಂದ ಒಂದ್ ಸ್ವಲ್ಪ ಹೆಚ್ಚುವರಿಯಾಗಿ ಲಾಭ ಮಾಡಬಹುದು. ಅಡಿಕೆಗೆ ಏನಾದ್ರೂ ಒಂದಷ್ಟು ಬೆಲೆ ಕಡಿಮೆ ಆದ್ರೂ ಕೂಡ ಇದರಲ್ಲಿ ಒಂದಷ್ಟು ಮೇಕಪ್ ಮಾಡ್ಕೋಬಹುದು ಅನ್ಸುತ್ತೆ. ಹೌದು, ನಾವು ಮಾಡಿದ್ದು ಪೆಪ್ಪರ್ ಮಾಡಿದ್ದು ಉದ್ದೇಶನೇ ಅದು. ಅಡಿಕೆ ಏನಾದ್ರು ಧಾರಣೆ ಮುಂದೆ ಏನಾದ್ರು ಈ ಗುಟ್ಕಾ ಅದು ಇದು ಬ್ಯಾನ್ ಆಗಿ ಏನಾರು ಆಯ್ತು ಅಂತಂದ್ರೆ ನೆಕ್ಸ್ಟ್ ಇದಾದ್ರು ನಮಗೆ ಕೈ ಹಿಡಿಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ಕಾಳ್ಮೆಂಟ್ಸ್ ಮಾಡಿದ್ದ. ನಾವು ಕಾಳ್ಮೆಂಟ್ಸ್ ಇಂದು ನಮಗೆ ಮುಂಚೆ ಅದರ ಐಡಿಯಾನು ಇರಲಿಲ್ಲ, ಎಂಥದಿಲ್ಲ. ಆಮೇಲೆ ಆ ಉದ್ದೇಶದಿಂದ ನಾವು ಮಾಡಿದ್ದು, ನಾವು ಏನಿಲ್ಲ ಮಾಡಕ್ಕೆ ಅಂತ ಹೊರಟಿದ್ದು ಆಕ್ಚುಲಿ. ಯಾವಾಗಲೇ ನಾನು ಅದಕ್ಕೆಲ್ಲ ರೆಡಿಯಾಗಿ ಬೇಡ ಅಂತೇಳಿ ಕಾಳ್ಮೆಣಸಿಗೆ ಇಂಟರ್ಕ್ರಾಪ್ ಮಾಡ್ಕೊಂಡಿದ್ದು. ಒಂದು ಮಿನಿಮಮ್ ಇನ್ಕಮ್ ಸಿಕ್ಕೇ ಸಿಗುತ್ತೆ, ಒಂದು 10-15 ಲಕ್ಷ ಕಾಳ್ಮೆಣಸಲ್ಲಿ, ಅಡಿಕೆಲ್ಲ ಒಂದು 25-30 ಲಕ್ಷ ಈ ತರ ಸಿಗ್ತಾ ಇರುತ್ತೆ. ಏನ್ ತೊಂದರೆ ಇಲ್ಲ, ಮಾಡ್ಬೋದು. ಖರ್ಚು ಅಷ್ಟೇ ಬರುತ್ತೆ ನಮಗೆ, ಬಹಳ ಖರ್ಚು ಬರುತ್ತೆ. ಬಳ್ಳಿಗಳು ನೆಲದ ಮೇಲೆ ಒಂದಷ್ಟು ಹಬ್ಬುತ್ತೆ, ಇನ್ ಕೆಲವು ಕೆಳಮುಖವಾಗಿ ಬರುತ್ತೆ, ಅದನ್ನೆಲ್ಲ ಹೇಗೆ ನಿರ್ವಹಣೆ ಮಾಡುವಂಥದ್ದು? ಅದನ್ನ ಕಟ್ಸೋದು, ಅದನ್ನ ಬ್ಯಾಡದೇ ಇರೋದನ್ನ ಕಟ್ ಮಾಡಿಸೋದು ರೂಟ್ಸು, ಅದಕ್ಕೆ ಸ್ವಲ್ಪ ಸ್ಕಿಲ್ಡ್ ಲೇಬರ್ಗಳು ಬೇಕು ಅನ್ನೋದು, ಕೆಲಸಗಾರರುಗಳು ಬೇಕು ಅನ್ನೋದು ಅದೇ ಉದ್ದೇಶದಿಂದ ನಾನು ತಮಗೆ ನಮ್ಮ ಗಮನಕ್ಕೆ ತಂದಿದ್ದು. ಅದನ್ನು ನಾವು ಸ್ವಲ್ಪ ರೈತರುಗಳೇ ನೋಡ್ಕೊಂಡು ಹೊರಗಡೆನೂ ಮಾಡಬೇಕಾಗುತ್ತೆ, ಏಕೆಂದರೆ ಕೆಲಸಗಾರರುಗಳಿಗೆ ಯಾವುದು ಗೊತ್ತಿರಲ್ಲ ಅವರಿಗೆ. ನಾವು ಹೇಳಿದ್ದಷ್ಟೇ ಅವ್ರಿಗೂ ಅದು ಗಮನಕ್ಕಿರಲ್ಲ. 4 ದಿವಸ ಮಾಡಿ ಅವ್ರ ಜೊತೆ ತೋರಿಸಿ ಮಾಡಿರೋಷ್ಟೇ ಅವ್ರ ಅನುಭವಕ್ಕೆ ಬರುತ್ತೆ. ಹೇಗೆ ನಿರ್ವಹಣೆ ಮಾಡ್ತೀರಾ ಅದನ್ನು, ಯಾವ ಸಂದರ್ಭದಲ್ಲಿ ತೆಗೆಸ್ತೀರಾ? ಅದೇ ಕುಯಿಲು ಮುಗಿದ್ಮೇಲೆ ತೆಗಿಬೇಕು ಅದು. ಫೆಬ್ರವರಿ ಈಗ ಮೆಣಸು ಕುಯಿಲಾಗುತ್ತಲ್ಲ, ಕುಯಿಲಾದ್ಮೇಲೆ ಯಾವುದು ಡಿಸ್ಟರ್ಬ್ ಆಗಲ್ಲ, ನೀವು ಯಾವುದೇ ಬೀಳು ಕಟ್ ಮಾಡಿ ಹಾಕಿದ್ರು ನಮಗೇನು ಫಸ್ಲಿಗೆ ಯಾವ್ದಕ್ಕೂ ತೊಂದರೆ ಆಗಲ್ಲ ಅವಾಗದಕ್ಕೆ. ಹಂಗಾಗಿ ಆ ಟೈಮ್ನಲ್ಲೇ ನಾವು ಏನೇ ಕೆಲಸ ಮಾಡಂಗಿದ್ರು ಮೆಣಸಿಂದ ಬಳ್ಳಿ ಕಟ್ಟೋದ್ರಿಂದ ಹಿಡಿದು ಪ್ರತಿಯೊಂದು ಸಹ ಫೆಬ್ರವರಿ ತಿಂಗಳಲ್ಲಿ ಕುಯಿಲು ಮುಗಿದ ನಂತರ ಮಾಡ್ಕೋಬೇಕು. ಆಮೇಲೆ ಗರಿ ಬಂದಿರುತ್ತೆ, ಇಲ್ಲ ಇದರಲ್ಲಿ ಬೀಳಲ್ಲಿ ಫಸ್ಲಿರುತ್ತೆ, ಅಂತ ಟೈಮ್ಗಳಲ್ಲಿ ಮಾಡಿದ್ರೆ ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ಆ ಉದ್ದೇಶದಿಂದ ಅದು ಸೂಕ್ತವಾದ ಸಮಯ ಅಂತೇಳಿ ನಾನು ಇದು ಮಾಡ್ತಾ ಇದ್ದೀನಿ. ಎಷ್ಟು ಧಾರಣೆ ಸಿಕ್ಕಿದ್ರೆ ಮೆಣಸಿಗೆ ಲಾಭ ಅಂತ ಹೇಳಿ ಅನ್ಸುತ್ತೆ? ಧಾರಣೆ ಅನ್ನೋದಕ್ಕಿಂತ ಮುಖ್ಯವಾಗಿ ತೋಟ ಚೆನ್ನಾಗಿರ್ಬೇಕು. ಅದಕ್ಕೆ ಆದ್ಮೇಲೆ ನಮಗೆ ಕಾಳ್ಮೆಣಸು ಈ 300-400 ರೂಪಾಯಿ ರೇಟ್ ಎಲ್ಲ ಏನು ಅಂತ ವರ್ತಲ್ಲ. ಇದು 550-600 ರೂಪಾಯಿ ಆದ್ರೂ ರೇಟ್ ಸಿಕ್ಕಿರೋ ಇದಕ್ಕೆ ಸರಿಯಾದ ರೀತಿ ಜೀವನ ನಡೆಸಕ್ಕೆ ಇದಕ್ಕೆ ಅನುಕೂಲ ಆಗುತ್ತೆ ತೋಟ ನಿರ್ವಹಣೆಗೆ ಎಲ್ಲ. ಇಲ್ಲ ಅಂದ್ರೆ 400-450 ರೂಪಾಯಿ ಎಲ್ಲ ರೇಟೇ ಅಲ್ಲ ಇದಕ್ಕೆ, ಬಹಳ ಕೆಲಸ ಹಿಡಿಯುತ್ತೆ ಇದಕ್ಕೆ. 500-600 ರೂಪಾಯಿ ಸಿಕ್ಕಿದ್ರೆ ನಿಮ್ಗೆ ಲಾಭ ಅಂತ ಹೇಳಿ ಅನ್ಸುತ್ತೆ? ಖಂಡಿತ ಖಂಡಿತ. ಸಂಗಮೇಶ್ ಅವರೇ, ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ, ಈ ಮೆಣಸಿನ ಬೆಳೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಕೇಳುಗರು ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ನಿಮ್ಮ ಫೋನ್ ನಂಬರ್ ಇದ್ರೆ ನೀಡಿ. ಖಂಡಿತ ಸರ್, ನನ್ನ ನಂಬರು 9448319101. ಇನ್ನೊಂದ್ಸಾರಿ ಹೇಳಿ. 9448319101. ಒಳ್ಳೆಯದು ಸಂಗಮೇಶ್ವರ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಳುಮೆಣಸಿನ ಬೆಳೆಯಲ್ಲಿನ ನಿಮ್ಮ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ವಿವರವಾಗಿ ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ತಮಗೂ ಧನ್ಯವಾದಗಳು ಸರ್. ಬಯಲು ಸೀಮೆಯಲ್ಲಿ ಮೆಣಸಿನ ಬೆಳೆಯ ಅನುಭವಗಳ ಕುರಿತು ಇದುವರೆಗೆ ಅರಸೀಕೆರೆ ತಾಲೂಕು ತಿಮ್ಮನಹಳ್ಳಿಯ ಪ್ರಗತಿಪರ ಕೃಷಿಕ ಟಿಎಂ ಸಂಗಮೇಶ್ವರ ಅವರೊಂದಿಗೆ ಸಂದರ್ಶನ ಕೇಳುತ್ತಿದ್ದೀರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ.